ಶಂಕರ ಗುರುವರ ನೀನೇ ಅಮರ, ನಿನ್ನಲ್ಲಿ ಪ್ರಾರ್ಥಿಸೆ ಪೊರೆಯೋವರೇಣ್ಯ ಶಂಕರ ಗುರುವರ ನೀನೇ. ಕಾಲಡಿಯಲ್ಲಿ ಹುಟ್ಟಿ ಕಾಲಡುಗೆಯಲ್ಲಿ ಜಯಿಸುತ್ತಿದ ನಿನ್ನ ಪಾದವ ಪೂಜಿಪೆ, ಮೂರು ಬಾರಿ ದಜಸುತ್ತೆ, ನಾಲ್ಕು ಮಠವ ಮಾಡಿ ನಾಲ್ಕು ವೇದವಾಗಿ ಸಾರಿ ದಜನಕ್ಕೆಲ್ಲ ಶಂಕರ ಗುರುವರ ನೀನೇ. ನಿನ್ನನ್ನು ನೋಡುತ್ತೀರೆ ನಿನ್ನ ಪಾದದಡಿಯಲ್ಲಿ, ನಾ ಮಾಡಿದ ಪಾಪ ಪರಿಹಾರವಾಯ್ತು ಕಾಣೋ. ನಿನ್ನ ಶ್ಲೋಕ ಪಾಡುತ್ತೀರೆ ದರ್ಶನ ನಿಗಾನಂದವಾಗಿ, ಕಂಗಳಂದಿನ ಆರತಿಯೇ ತೋವೆ ಶಂಕರ ಗೋ.